ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತೆ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಕಲ್ಯಾಣ ಮಂತ್ರಾಲಯ. ಬನ್ನಿ ಹತ್ತಿಯ ಬೆಳೆಯುವ ರೈತರೇ, ಬನ್ನಿ ಹತ್ತಿಯ ಬೆಳೆ. ಹೊಲದಲ್ಲೂ ಬಂಗಾರ, ಉತ್ತಮ ಗೊಬ್ಬರ ಸಾಗುವಳಿ, ರೈತನ ಹೆಚ್ಚಿಸು ಫಸಲನ್ನು. ಕೀಟನಾಶಕ್ಕಾಗಿ ರೈತರೇ ನೀವು ಬಳಸಿರಿ ಈಗ IPM. ಸಾಗುವುದು ಪ್ರತಿಯೊಬ್ಬರ ಕನಸು, ರೈತರಿಗೆ ದೊರೆ 1800 1551 ಉಚಿತವಾಗಿ ಕರೆ ಮಾಡಿ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲಿತೆ ಹರಿಯ? ಅದೇ ಗೋಧಿಯಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಹರಿಯಾ ನೋಡು, ವೈನಿ ಬಂದಾಳೆ. ನೀನ್ ಯಾಕ್ ಬಂದಿಯೋ ಹೊಲಕ್ಕೆ? ನಮ್ ಹೊಲದಲ್ಲಿ ಬಹಳ ಜನ ರೈತರು ಬಂದ್ರು ಅಂತ ತಿಳಿಸೋದಕ್ಕಾಗಿ ಆಯ್ದುಕೊಂಡಿದೆ. ಹೌದು ವೈನಿ, ಉತ್ತಮ ಬೀಜ, ಗೊಬ್ಬರ, ಕೀಟನಾಶಕ ಮತ್ತು ಪೋಷಕ ತತ್ವಗಳ ಬಳಕೆ ಬಗ್ಗೆ ಕಲಿತೀವಿ. ಉನ್ನತ ಬೇಸಾಯದ ಕನಸನ್ನ ನನಸಾಗಿಸ್ತೀವಿ. ಹೌದಾ, ಇದು ಒಳ್ಳೇದಾಯ್ತಲ್ಲ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದು ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದುಡ್ಡು ಹೆಚ್ಚಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಗನೆ 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳಲ್ಲಿ ಸೋಯಾಬೀನ್ ಬೆಳೆಯ ಬೇಸಾಯ ಕ್ರಮಗಳು ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ. ಕತ್ತಲಗೆರೆ ಕೃಷಿ ಮಠ ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತ ಉಪಯೋಗಿ ಕಾರ್ಯಕ್ರಮಗಳು ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಆರಂಭದಲ್ಲಿ ದಯವಿಟ್ಟು ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಜ್ಞಾನೇಶ್ ಅಂತ. ನಾನು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಬೇಸಾಯ ತಜ್ಞನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಸೋಯಾಬೀನ್ ಬೆಳೆಯಲ್ಲಿ ಬೇಸಾಯ ಕ್ರಮಗಳನ್ನು ಹೇಗೆ ನಿರ್ವಹಿಸಬೇಕು ಅಂತ ನಾನು ಹೇಳ್ತೀನಿ. ಸೋಯಾಬೀನ್ ಅಂದರೆ ಇದು ದ್ವಿದಳ ಧಾನ್ಯಕ್ಕೆ ಸೇರಿದಂತಹ ಬೆಳೆಯಾಗಿದೆ. ಏನು ಪ್ರೋಟೀನ್ ಅಂತ ಏನು ಕರಿತೀವಿ, ಸಸಾರಜನಕ 40% ಇರುತ್ತದೆ, ಮತ್ತು ಎಣ್ಣೆ ಅಂಶ 20% ಇರುತ್ತದೆ. ಸೋಯಾಬೀನ್ನಲ್ಲಿ 40% ಸಸಾರಜನಕ ಇರುತ್ತದೆ. ಮತ್ತು ಸೋಯಾಬೀನ್ ನಾವು ಅಂದರೆ ಯಾವ ಬೆಳಿತೇವೆ, ಮತ್ತು ಬೇಸಿಗೆ ಸಮಯದಲ್ಲಿ ಕೂಡ ನಾವು ಈ ಸೋಯಾಬೀನ್ ಬೆಳೆಯನ್ನು ಬೆಳಿತೇವೆ. ಸೊ ನಾವು ಸೋಯಾಬೀನ್ ಬೆಳೆಯನ್ನು ಬೆಳೆಯಲಾಯ್ಕೆ ಅಂತ ಹೋದರೆ ನಾವು ಎರಡು ರೀತಿಯಲ್ಲಿ ನಾವು ಇದನ್ನ ವಿಂಗಡಣೆ ಮಾಡ್ತೀವಿ. ಒಂದು, ನಾವು ಸೀಡ್ ಪರ್ಪಸ್ ಅಂದರೆ ನಾವು ತಿನ್ನಲಿಕ್ಕೆ ಅಥವಾ ಪಲ್ಯವನ್ನು ಮಾಡಲಿಕ್ಕೆ, ವೆಜಿಟೇಬಲ್ ಪರ್ಪಸ್ ಅಂದರೆ ಯಾವ ವೆರೈಟಿಯನ್ನು ತಳಿಗಳ MS2 ಅಂತ, ಈ ಎರಡು ತಳಿಗಳನ್ನು ನಾವು ಉಪಯೋಗಿಸ್ತೇವೆ. ಮತ್ತು ವೆಜಿಟೇಬಲ್ ಅಂದರೆ ಏನು, ವೆಜಿಟೇಬಲ್ಸ್ ಅಂದರೆ ತರಕಾರಿ ಒಂದು ತಳಿಯು GKVKಯಲ್ಲಿ ಸಿಗುವಂತಹ ತಳಿ ಅಂತ ನಾನು ಹೇಳಲಿಕ್ಕೆ ನಿಮಗೆ ಹೇಳ್ತೇನೆ. ಮತ್ತೆ ಇನ್ನೊಂದು ಏನಂದ್ರೆ ಈ RK18 ಇದೆಲ್ಲ ಸುಮಾರು ನಿಮಗೆ 85-90 ದಿವಸ ಒಳಗೆ ಕಟಾವಿಗೆ ಬರುತ್ತೆ. ಸೊ ಇದನ್ನ ನಾವು ಸುಮಾರು ಇಳುವರಿ ಎಕರೆಗೆ 20-22 ಕ್ವಿಂಟೋಲ್ ಅಷ್ಟು ಎಕರೆಗೆ ಇಳುವರಿ ಬರುತ್ತೆ ಅಂತ ನಾನು ಹೇಳ್ತೇನೆ. ಮತ್ತೆ ಇನ್ನೊಂದು ನಾವು ವೆಜಿಟೇಬಲ್ ಪರ್ಪಸ್ ಕರುಣೆ ಅಂತ ಹೇಳಿದೆ. ಈ ತಳಿಯನ್ನ ನಾವು ಸುಮಾರು 60-35 ಕ್ವಿಂಟೋಲ್ ಈ ಎಕರೆಗೆ ಇಳುವರಿ ಅನ್ನು ಕೊಡ್ತದೆ. ಇದನ್ನು ನಾವು ಮೇನು ಯಾವುದಕ್ಕೆ ಜಾಸ್ತಿ ಉಪಯೋಗಿಸ್ತೇವೆ ಈ ಸೋಯಾಬೀನ್ ತಳಿಯ ಅಂದ್ರೆ ಕರುಣೆಯನ್ನ ತಳಿಯನ್ನ ನಾವು ಇದು ಈ ಪರ್ಪಸ್ಗೆ ಅಂದ್ರೆ ವೆಜಿಟೇಬಲ್ ಪರ್ಪಸ್ಗೆ ನಾವು ಉಪಯೋಗಿಸ್ತೇವೆ. ರೋಗಗಳು ಬರ್ತದೆ ಮತ್ತೆ ಯಾವ ಕೀಟಗಳು ಬರ್ತದೆ ಅಂತ ನಾನು ಹೇಳ್ತೇನೆ. ಫಸ್ಟ್ ನಾವು ಭೂಮಿಯನ್ನ ಚೆನ್ನಾಗಿ ಹದ ಮಾಡಬೇಕಾಗಿದೆ. ಹದ ಮಾಡುವ ಟೈಮಲ್ಲಿ ಸುಮಾರು 2.5-3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಹಾಕಬೇಕಾಗುತ್ತೆ. ಪೊಟ್ಯಾಶು 10 kg ಪರ್ ಎಕರೆಗೆ ನಾವು ಬಿತ್ತನೆ ಮಾಡುವಂತ ಟೈಮಲ್ಲಿ ಕೊಟ್ಟು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಮತ್ತೆ ಅದಾದ ನಂತರ ರೈಸೋಬಿಯಂ ಗೊಬ್ಬರ ಅಂತ ಏನು ಜೈವಿಕ ಗೊಬ್ಬರ ಹೇಳಿದೆ ಆ ರೈಸೋಬಿಯಂ ಗೊಬ್ಬರವನ್ನು ಸುಮಾರು 500 ಗ್ರಾಂ ಎಲ್ಲ ವಾತಾವರಣದಲ್ಲಿ ಸಿಗುವಂತಹ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಇದು ಬೆಳೆಗಳಿಗೆ ಸಾರಜನಕವನ್ನು ಒದಗಿಸಿ ಕೊಡುವಂತಹ ಬೆಳೆ ಆಗುತ್ತದೆ ಅಂತ ನಾನು ಹೇಳ್ತೇನೆ. ಮತ್ತೆ ಅದಾದ ನಂತರ ಇದರಲ್ಲಿ ರೋಗಗಳು ಯಾವ ಬರುತ್ತಪ್ಪ ಅಂದ್ರೆ ಎಲೆ ಚುಕ್ಕೆ ರೋಗ ಲೀಟರ್ನಾಗಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗ್ತದೆ. ಮತ್ತೆ ಈ ಹುಳಗಳು ಯಾವಪ್ಪ ಅಂದ್ರೆ ಕೀಟಗಳ ಬಾಧೆ ಏನಂದ್ರೆ ಕಪ್ಪು ಏನು ಆಗ್ಬೋದು, ಕಾಯಿ ಕೊರಕ ಆಗ್ಬೋದು. ಇದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಡೈಮೆಥೈಟ್ ಅಂತ ಬರುತ್ತೆ, ಅದನ್ನು 1.7 per mL ನೀವು ಉಪಯೋಗಿಸಬಹುದು. 9986581701. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿಸಿರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತ ಉಪಯೋಗಿ ಕಾರ್ಯಕ್ರಮಗಳು ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣಾ ವಿಷಯ ತಜ್ಞರಾದ ಜೆ ರಘುರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ. ನಾವಿವತ್ತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ಕೃಷಿಕರಿಗೆ ಇರತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಿಜ್ಞಾನ ವಿಭಾಗದ ವಿಷಯ ತಜ್ಞರಾದಂತಹ ಡಾಕ್ಟರ್ ಜೆ ರಘುರಾಜ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಈಗ ನಮ್ಮ ಒಂದು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ರೈತರಿಗೆ ಏನೇನು ಒಂದು ಕಾರ್ಯಕ್ರಮಗಳ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀರಾ ಸರ್? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ಅನುಕೂಲ ಈ ಭಾರತದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದೆರಡು ನಿಮಿಷದಲ್ಲಿ ನಾನು ತಿಳಿಸಿಕೊಡ್ತೀನಿ. ನಮ್ಮ ದೇಶದಲ್ಲಿ 730 ಕೃಷಿ ಎಲ್ಲ ಜಿಲ್ಲೆಗೂ ಒಂದೊಂದರಂತೆ ಪ್ರಸ್ತುತ ಚಾಲ್ತಿಯಲ್ಲಿದ್ದಾವೆ. ಈ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಕೇಂದ್ರ ಸರ್ಕಾರದ ಕೃಷಿ ಸಚಿವಾಲಯದ ಒಂದು ಅನುದಾನಿತವಾಗಿ ಪ್ರತಿಯೊಂದು ಜಿಲ್ಲೆನಲ್ಲಿ ಒಂದರಂತೆ, ಮತ್ತು ದೊಡ್ಡ ಜಿಲ್ಲೆಗಳಲ್ಲಿ ಎರಡೆರಡು ಕೃಷಿಗಳು ಏನು ಅಂತಂದ್ರೆ ರೈತರಿಗೆ ತಾಂತ್ರಿಕತೆಗಳನ್ನು ಅದರಲ್ಲೂ ಈ ಕೃಷಿ ತೋಟಗಾರಿಕೆ ಮತ್ತು ಪಶುಸಂಗೋಪನೆ ಈ ವಿಚಾರಗಳಲ್ಲಿ ಏನು ಹೊಸ ತಾಂತ್ರಿಕತೆಗಳು ಬರ್ತವೆ ಇವುಗಳನ್ನ ರೈತರಿಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮುಖಾಂತರ ರೈತರಿಗೆ ತಿಳಿಸುವ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಅಂತೇಳಿ ಇರ್ತಾರೆ. ನಂತರ 6 ಜನ ವಿಷಯ ಪರಿಣಿತರೆ ಇರ್ತಾರೆ, ಮತ್ತೆ ಇದ್ರ ಜೊತೆಗೆ ಒಂದು ಸಹಾಯಕ ಸಿಬ್ಬಂದಿ ವರ್ಗ ಸೇರಿ ಒಟ್ಟು 16 ಜನಗಳ ಒಂದು ತಜ್ಞರ ತಂಡ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಸಹ ಇದೇ ರೀತಿಯಾಗಿರುತ್ತದೆ. ಸರ್, ಈಗ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಏನು ಅವರಿಗೆ ಸಲಹೆ ಕೊಡ್ತಾರೆ ಸರ್? ಈ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿ ವರ್ಷನೂ ಹಮ್ಮಿಕೊಳ್ತವೆ. ಅದರಲ್ಲಿ ಪ್ರಮುಖವಾಗಿ ರೈತರಿಗೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ಅದು ಆ ತಂತ್ರಜ್ಞಾನದ ಒಂದು ಫಲಿತಾಂಶ ಹೇಗಿದೆ ಅನ್ನೋ ಒಂದು ಪರಿಶೀಲನೆಯನ್ನ ನಾವು ಮಾಡ್ತೀವಿ. ಈ ಎರಡು ಕಾರ್ಯಕ್ರಮಗಳು, ಒಂದು ಮುಂಚೂಣಿ ಪ್ರಾತ್ಯಕ್ಷತೆ ಮತ್ತು ತಂತ್ರಜ್ಞಾನ ಮರುಪರಿಶೀಲನೆ, ಇದು ನಮ್ಮ ದೇಶದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ವಿಶೇಷವಾಗಿ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮಗಳು. ತಂತ್ರಜ್ಞಾನ ಮರುಪರಿಶೀಲನೆ ಅಂತಂದ್ರೆ, ಉದಾಹರಣೆಗೆ ನಾನು ಕೊಟ್ಟು ಹೇಳಬೇಕು ಅಂತಂದ್ರೆ, ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ತೊಗರಿ ಬೆಳೆನೆ ತಗೊಂಡ್ರೆ BRG5 ಅಂತೇಳಿ ಹೊಸದೊಂದು ತಳಿ ಬಂದಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಮಾರುತಿ ಅಂತೇಳಿ ಹೊಸ ಒಂದು ತಳಿ. ರೈತರುಗಳು ಈ ತಳಿಗಳನ್ನ ಬೆಳಿಬಹುದಾ? ಅಕಸ್ಮಾತ್ ಬೆಳೆದ್ರೆ ತಂತ್ರಜ್ಞಾನ ತಳಿಗಳಲ್ಲಿ ಹೇಗೆ ತಳಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಪರೀಕ್ಷೆಯನ್ನ ನಾವು ಮಾಡಿ ತೋರಿಸ್ತೀವಿ. ಇದನ್ನ ನಾವು ತಂತ್ರಜ್ಞಾನ ಮರುಪರಿಶೀಲನೆ ಅಂತ ಹೇಳ್ತೀವಿ. ಈಗ ತೊಗರಿ ಬೆಳೆಯಲ್ಲಿ ಅಷ್ಟೇ ಇದು ಸೀಮಿತ ಆಗುತ್ತೋ ಬೇರೆ ಬೇರೆ ಒಂದು ಬೆಳೆ ಪ್ರತಿಯೊಂದು ಸಣ್ಣ ಸಣ್ಣ ನಂತರ ರೈತರಿಗೆ ಕೈಗೊಳ್ತೀವಿ. ಪಡೆದ ವಿಶೇಷ ಕಳಿಸ್ತೀರಿ ಸರ್ ನಮ್ಮ ರಾಷ್ಟ್ರ ಮತ್ತು ಏನು ಕೆಲಸ ಮಾಡ್ತಾ ಇದ್ದೇವೆ ಮಾಡ್ತಿದ್ದಾರೆ. ಸೊ ಒಂದು ರೈತರ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ಅವ್ರು ಹೇಗೆ ಮಾರಾಟ ಮಾಡ್ತಿರೋ ಅಂತೇಳಿ ನೋಡ್ಕೊಂಬರೋದಕ್ಕೆ ರೈತ ಉತ್ಪಾದಕರ ಕಂಪನಿಗಳನ್ನ ಅಧ್ಯಯನ ಪ್ರವಾಸಕ್ಕೆ ಅವರನ್ನ ಕರ್ಕೊಂಡೋಗಿ ತೋರಿಸಿದ್ದೀವಿ. ತದನಂತರ ಕೇರಳದಲ್ಲಿರುವ ಏನು ಈ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಐತೆ ಕಾಸರಗೋಡಿನಲ್ಲಿ, ಅಲ್ಲಿಗೆ ನಮ್ಮ ತೆಂಗ ಬೆಳೆಗಾರರಾಗಿರ್ಬೋದು ಅಥವಾ ಅಡಿಕೆ ಬೆಳೆಗಾರರಾಗಿರ್ಬೋದು ಸಂಬಂಧಪಟ್ಟಂತೆ ಆ ರೈತರ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಅಲ್ಲಿ ತಂತ್ರಜ್ಞಾನಗಳನ್ನ ನೋಡ್ಕೊಂಡು ಈ ರೀತಿ ರೈತರ ಅಧ್ಯಯನ ಪ್ರವಾಸ ಒಂದು ವಿಶ್ವವಿದ್ಯಾನಿಲಯಗಳಿಗೆ ಸಂಶೋಧನಾ ಕೇಂದ್ರಗಳಿಗೆ ಅಲ್ಲ, ಯಶಸ್ವಿಯಾಗಿ ಮಾಡ್ತಿರುವಂತಹ ರೈತರ ಭೇಟಿಗಳನ್ನು ಮಾಡಿ ಅನೇಕ ತಂತ್ರಜ್ಞಾನಗಳನ್ನ ರೈತರು ನೋಡ್ಕೊಂಡು ಅವರು ತಮ್ಮ ತಮ್ಮದಲ್ಲಿ ಮೊದಲೇ ಮಹಾರಾಷ್ಟ್ರ ಒಂದು ಬರಪೀಡಿತ ಪ್ರದೇಶ ನೋಡ್ಕೊಂಬಂದು ಕೃಷಿ ಹೊಂಡಗಳನ್ನ ಮಾಡೋದಾಗ್ಲಿ ಅಥವಾ ನೋಡ್ಕೊಂಬಂದಂತ ರೈತರು ನಮ್ಮ ಜಿಲ್ಲೆ ಅಳವಡಿಕೆ ಮಾಡಿಕೊಂಡಿರುವಂತ ಉದಾಹರಣೆಗಳಿದ್ದಾವೆ. ಈಗ ರೈತರ ಒಂದು ಜಮೀನಿನಲ್ಲಿ ಕ್ಷೇತ್ರೋತ್ಸವ ಮಾಡ್ತೀವಿ ಅಂತ ಹೇಳಿದ್ರ ಸರ್, ಕ್ಷೇತ್ರೋತ್ಸವ ಮಾಡಬೇಕು ಕೊಡ್ತೀರಿ ಸರ್? ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆಗಳಿಗೆ ರೈತರು ಸಂಪರ್ಕ ಇರುವಂತ, ನಂತರ ನಾವು ಪ್ರಾತ್ಯಕ್ಷಿಕೆ ತಗೊಳ್ಳುವಂತ ಆ ತಂತ್ರಜ್ಞಾನಗಳನ್ನು ಬಿಂಬಿಸುವ ಹೇಳೋದಕ್ಕಿಂತನೂ ಹೆಚ್ಚಾಗಿ ಆ ಪ್ರಾತ್ಯಕ್ಷಿಕೆಗೊಂಡಂತ ರೈತರೇ ಹೇಳಿದಾಗ ಆ ತಂತ್ರಜ್ಞಾನದ ಒಂದು ಏನು ಸುಪೀರಿಯಾರಿಟಿ ಇರುತ್ತೆ, ಅದು ಬೇರೆ ರೈತರುಗಳಿಗೆ ಅನುಕೂಲ ಆಗುತ್ತೆ, ಮತ್ತೆ ಬೇರೆ ರೈತರುಗಳು ಸುಲಭವಾಗಿ ಆ ಒಂದು ತಂತ್ರಜ್ಞಾನವನ್ನು ಅಳವಡಿಸೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ರೈತರಿಂದ ರೈತರಿಗೆ ಅಂದ್ರೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇದು ಒಂದು ಅವಕಾಶ ಅಂತ ಹೇಳ್ತಾರೆ. ಹೌದೌದು, ರೈತರಿಂದ ರೈತರಿಗೆ ತಿಳಿಸುವಂತದ್ದು ಒಂದು ವೇದಿಕೆ ಒಂದು ನಾವು ಏರ್ಪಡಿಸಿ ತಿಳಿಸಿದಾಗ ಬಹಳ ಚೆನ್ನಾಗಿ ಅವರು ಅಲ್ಲಿ ಅಥವಾ ಲ್ಯಾಬೊರೇಟರಿನಲ್ಲಿ ಏನು ತಂತ್ರಜ್ಞಾನ ಒಂದು ಪರ್ಫಾರ್ಮ್ ಮಾಡುತ್ತೆ ಅಷ್ಟೇ ಚೆನ್ನತೆ. ಹಾಗಾಗಿ ಆಯ್ದಂತ ರೈತರಿಗೆ ಒಂದು ಪ್ರಾತ್ಯಕ್ಷಿಕೆ ನೀಡಿ ಆ ತಂತ್ರಜ್ಞಾನವನ್ನ ಅವರಿಗೆ ತೋರಿಸಿಕ್ಕೆ ಮತ್ತು ಅವರು ಅಳವಡಿಸಿಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಈಗ ಕೃಷಿಯಲ್ಲಿ ನಾವು ಯಶಸ್ಸು ಪಡಿಬೇಕು, ಕೃಷಿಯಲ್ಲಿ ಆದಾಯ ಕಾಣಬೇಕು, ಉತ್ತಮವಾದ ಒಂದು ಇಳುವರಿ ಪಡಿಬೇಕು ಅಂತಂದ್ರೆ ಉಪಕಸಬುಗಳನ್ನ ನಾವು ಇವತ್ತು ಮಾಡಬೇಕಾಗುತ್ತೆ. ಅಂದ್ರೆ ಈ ನಿಟ್ಟಿನಲ್ಲಿ ಪಶುಗೆ ಸಲಹೆ ಸೂಚನೆಗಳನ್ನ ಕೊಡ್ತೀರಿ ಸರ್, ಇದ್ರ ಬಗ್ಗೆ ಹೇಳಿ. ಪಶುಸಂಗೋಪನೆ ವಿಚಾರವಾಗಿ ಅನೇಕ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ನಾವು ರೈತರಿಗೆ ರೈತರ ಅನುಕೂಲಕ್ಕೆ ಹಮ್ಮಿಕೊಳ್ತೀವಿ. ಅದರಲ್ಲಿ ಒಂದು ಪೋಷಕಾಂಶ ನಿರ್ವಹಣೆ ಆಗಿರ್ಬೋದು, ಜೊತೆಗೆ ಪ್ರಮುಖವಾಗಿ ಈ ಒಂದು ಮೇವಿನ ಬೆಳೆಗಳು ಪ್ರಮುಖವಾದಂತ ಪಾತ್ರವನ್ನ, ಈ ಒಂದು ಮೇವಿನ ಬೆಳೆಗಳ ಪಾತ್ರ ಒಂದು ಬಹಳ ಮುಖ್ಯವಾಗುತ್ತೆ. ಈ ಒಂದು ಹೊಸ ಮೇವಿನ ಬೆಳೆಗಳನ್ನ ಪ್ರಾತುರೇ ನೋಡಿ ಹೆಚ್ಚು ಮಾಂಸ ತಯಾರಿಸೋದಾಗಲಿ ಅಥವಾ ಹೆಚ್ಚು ಹಾಲು ಕರೆದಾಗಲಿ ಅವರು ಏನು ಒಂದು ಪ್ರಚಾರ ಸಿಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸರ್, ಸಾಕಷ್ಟು ಕಡೆ ನಾವು ಅಂದ್ರೆ ಸಂದರ್ಶನ ಮಾಡಬೇಕಾದ್ರೆ ಕೇಳಿದ್ವಿ, ಮೇನು ನಾವು ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮಗೆ ಸಲಹೆ ಸಿಕ್ತು, ಆ ದೃಷ್ಟಿಯಿಂದ ನಾವು ಕೃಷಿ ಹೊಂಡಗಳನ್ನ ಮಾಡಿದ್ವಿ, ಸಾಕಷ್ಟು ಮಳೆಗಾಲನೂ ಆಯ್ತು, ನೀರು ಆಯ್ತು ನಮಗೆ, ಈ ಒಂದು ಮೀನು ಸಾಕಾಣಿಕೆಗೆ ನಾವು ಮುಂದೆ ಬಂದ್ವಿ ಅಂತ ಹೇಳಿ ಬಗ್ಗೆ ತಿಳಿಸ್ತೀರಿ ಸರ್? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರೇ ರೈತರಿಗೆ ಪರಿಚಯ ಮಾಡಿಸಿ ಸಮಗ್ರವಾಗಿ ಒಂದು ಮಿಶ್ರ ಮೀನು ಕೃಷಿಯನ್ನ ಅವರು ಕೃಷಿ ಹೊಂಡಗಳಲ್ಲಿ ಹೇಗೆ ಕೈಗೊಳ್ಳ ಎಂಟು ವರ್ಷಗಳಿಂದ ಪ್ರತಿ ಶನಿವಾರ ಸಾವಯವ ಸಂತೆಯನ್ನ ನಾವು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ರೈತರೇ ಬೆಳೆದಂತ ಹಣ್ಣು ತರಕಾರಿ ಆಗಿರ್ಬೋದು, ಅಕ್ಕಿ ಸಿರಿಧಾನ್ಯಗಳು, ಬೆಲ್ಲ ಮತ್ತು ಇನ್ನಿತರೆ ಅವರೇನು ರೈತರು ಬೆಳೀತಾರೆ ಅವುಗಳನ್ನ ರೈತರೇ ಬೆಳೆದು ಸಂಸ್ಕರಣೆ ಮಾಡಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ. ಇದು ಸಾವಯವ ರೈತರು ಮಾಡ್ಕೊಂತ ಬಂದಿರುವಂತ ಒಂದು ಕೆಲಸ ಕಳೆದ ಎಂಟು ವರ್ಷಗಳಿಂದ. ಗ್ರಾಹಕರಿಗೆ ಇನ್ನಿತರೆ ಯಾವುದೇ ಒಂದು ಅವರು ಏನು ಸೇವಿಸ್ತಾರೆ ಅದು ನೇರವಾಗಿ ಗ್ರಾಹಕರಿಗೆ ಅವರು ಬೆಳೆದ ಆಹಾರಗಳನ್ನ ಸ್ವೀಕರಿಸಿದ್ದಾರೆ. ಅಂದ್ರೆ ಪ್ರತಿ ಶನಿವಾರ ಇಲ್ಲಿ ಸಾವಯವ ಸಂತೆ ಅಂತ ಏನ್ ನಡೆಯುತ್ತೋ ಅಂದ್ರೆ ಇಲ್ಲಿ ಈ ಒಂದು ಸಾವಯವ ಶನಿವಾರ ಸಂತೆ ನಡೆಯಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಬೆಳೆದಂತ ರೈತರುಗಳಿಗೆ ಮಾರಾಟ ಮಾಡಿದ್ಮೇಲೆ ಲಾಭ ಆಗ್ಲೇಬೇಕು, ಹಾಗಾಗಿ ಗ್ರಾಹಕರು ಸಹ ಅವರು ಏನು ನಾವು ಇಲ್ಲಿ ಪಡಿತಾ ಇರೋದು ಶುದ್ಧ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಆಹಾರ ಅಂತೇಳಿ ಅವರು ಏನು ಮನಗಂಡ ಮೇಲೆ ಅವರು ಕೊಳ್ಳೋದಿಕ್ ಬರ್ತಾರೆ ಮತ್ತು ಸಾವಯವ ಉತ್ಪಾದನೆ ದೊಂದಿಗೆ ಈ ಒಂದು ಶನಿವಾರ ಸಾವಯವ ಸಂತೆ ಅತ್ಯಂತ ಯಶಸ್ವಿ. ಅಂತದ್ರಲ್ಲಿ ಯಾವ ರೀತಿ ಕೈತೋಟ ಮಾಡಿಕೊಳ್ಬಹುದು ಈಗ ಸಿಟಿಗಳಲ್ಲಿ, ಈಗ ದಾವಣಗೆರೆ ಅಂತ ಒಂದು ನಗರದಲ್ಲಿ ಅಂದ್ರೆ ಈ ಒಂದು ತಾರಸಿ ತೋಟ ಅಂತೇಳಿ ಇದನ್ನ ಯಾವ ರೀತಿ ಮಾಡಿಕೊಳ್ಬಹುದು, ಇದ್ರ ಬಗ್ಗೆ ಹೇಳಿ ಸರ್. ಮನೆ ಮೇಲ್ಗಡೆ ಆಗಿರ್ಬೋದು ಅಥವಾ ಮನೆ ಮುಂದೆ ಅಲ್ಪ ಸ್ವಲ್ಪ ಇರುವಂತ ಜಾಗದಲ್ಲಿ ಅವರು ಕುಂಡಲಲ್ಲೇ ಆಗಿರ್ಬೋದು, ಮತ್ತೆ ಇನ್ನುಳಿದಂತ ಖಾಲಿ ಜಾಗದಲ್ಲೇ ಆಗಿರ್ಬೋದು, ಮನೆ ಹಿಂದೆ ಮುಂದೆ ಮೇಲ್ಗಡೆಗೆ ಎಲ್ಲಿ ಜಾಗ ಇರುತ್ತ ಅಲ್ಲಿ ಹಾಕೊಂಡು ಅವರೇ ಉಪಯೋಗಿಸಿಕೊಳ್ಳೋದಿಕ್ಕೆ ಸುಮಾರು 5,000 ಹೆಚ್ಚಿನ ಮಹಿಳೆಯರಿಗೆ ಈ ಒಂದು ದಾವಣಗೆರೆ ಹೆಚ್ಚಿನ ಹೆಣ್ಣು ಮಕ್ಕಳು ಅವರಿಗೆ ಬೇಕಾಗಿರುವಂತಹ ಅಲ್ಪ ಸ್ವಲ್ಪ ತರಕಾರಿಗಳನ್ನ ಫ್ರೆಶ್ ಆಗಿ ಅವರೇ ಬೆಳೆದು ತರಕಾರಿಗಳನ್ನ ತರೋದು ತಪ್ಪುತ್ತೆ, ಒಂದು ಒಳ್ಳೆಯ ಒಂದು ಪರಿಣಾಮ ಬೀರುತ್ತೆ ಅವರಿಂದ, ಇದರಿಂದ ಖರ್ಚು ಸಹ ಅವರಿಗೆ ಉಳಿಯುತ್ತೆ. ಇದೊಂದು ವಿಶೇಷ ಕಾರ್ಯಕ್ರಮವನ್ನು ಕಳೆದ 8 ವರ್ಷಗಳಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಇದನ್ನ ಹಮ್ಮಿಕೊಡ್ತಾ ಬಂದಿದ್ದೀವಿ ಸರ್. ಸರ್, ಈಗ ನಮಗೆ ಒಳ್ಳೆಯ ಕಾಪಾಡಬೇಕು ಅಂತಂದ್ರೆ ಈಗೆಲ್ಲ ಪ್ರತಿನಿತ್ಯ ನಾವು ಏನ್ ಬಳಸ್ತೀವೋ ಮನೆಯ ಬಳಕೆಗೆ, ಈಗ ಹಸಿ ಕಸ ಆಗಿರ್ಬೋದು ಒಣಕಸ ಆಗಿರ್ಬೋದು, ಹಸಿ ಕಸ ಒಂದು ಒಣಕಸಗಳನ್ನ ಯಾವ ರೀತಿ ನಾವು ಬೇರ್ಪಡಿಸಿ ಅವನ್ನ ಯಾವ ಒಂದು ಸ್ಥಳಕ್ಕೆ ಅವನ್ನ ಸೇರ್ಪಡೆ ಮಾಡಿದ್ರೆ ನಮಗೆ ಒಳ್ಳೆಯ ಒಂದು ಪರಿಸರ ಸಿಗುತ್ತೆ, ಒಳ್ಳೆ ಶುಚಿತ್ವವನ್ನು ಕಾಪಾಡಿದಂಗೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ನಿಮ್ಮ ಆಗ್ಬೋದು. ನಗರಗಳಲ್ಲಿ ಒಂದು ಘನ ತ್ಯಾಜ್ಯಗಳನ್ನ ಒಂದು ವಿಲೇವರಿ ಮಾಡುವುದು ಪ್ರಮುಖವಾದಂತ ಅಂಶ. ಎಲ್ಲೆಂದರಲ್ಲಿ ಕಸ ಬಿಸಾಕಿ ಅದು ಹೋಗಿ ನೀರಿನಲ್ಲಿ ಕೊಚ್ಕೊಂಡೋಗಿ ಆ ನೀರು ವಾಸನೆ ಬಂದು ಕೊಳತು ಅನೇಕ ರೋಗ ರುಜಿನಗಳಿಗೂ ಕಾರಣ ಆಗಿರೋದಂತೂ ನಾವು ನೋಡಿದ್ದೀವಿ. ಈಗ ಈ ವಿಚಾರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಕಸರಸ ಅಭಿಯಾನವನ್ನು 2013-14 ಪ್ಲಾಸ್ಟಿಕ್ಕು ಮತ್ತು ಗಾಜು ಇತರೆ ಏನು ಕೊಳತೋಗೋದಿಲ್ಲ ಅದನ್ನು ಸಪ್ರೇಟ್ ಮಾಡಿ, ಅಡುಗೆ ಮಾಡಿ ಏನು ಕೊಳತು ಹೋಗುವಂಥದ್ದಿದೆ ಅದನ್ನು ಸಪ್ರೇಟ್ ಮಾಡಿ ಕಸವನ್ನು ಕೊಳಿಸುವಂಥ ತಂತ್ರಜ್ಞಾನವನ್ನು ಒಂದು ಅಭಿವೃದ್ಧಿ ಮಾಡಿದ್ದೀವಿ. ಈ ತಂತ್ರಜ್ಞಾನದಲ್ಲಿ ಒಂದು ಈ ಪ್ಲಾಸ್ಟಿಕ್ ಬಿನ್ನಲ್ಲಿ ವಿಶೇಷ ಮೈಕ್ರೋಬಿಯಲ್ ಕಲ್ಚರ್, ಒಂದು ಡಸ್ಟ್ಬಿನ್ ಪೂರ್ತಿ ತುಂಬಿಸಿ ಆದಮೇಲೆ ಅದನ್ನು ಮುಚ್ಚಿಟ್ಟುಬಿಟ್ರೆ 2 ತಿಂಗಳವರೆಗೂ ಅದನ್ನು ಹಾಗೆ ಉತ್ಕೃಷ್ಟ ಗೊಬ್ಬರವಾಗಿ, ಏನು ಸ್ಮೆಲ್ ಬರೋದಿಲ್ಲ ಮನೆ ಒಳಗೆ ಇಟ್ಕೊಂಡ್ರು ಸಹ, ಗೊಬ್ಬರವಾಗಿ ರೆಡಿ ಆಗುತ್ತೆ. ಆ ಗೊಬ್ಬರವನ್ನು ಅವರು ಒಂದು ಏನು ಕೈತೋಟವನ್ನು ಮಾಡ್ಕೊಂಡಿರ್ತಾರೆ ಅದಕ್ಕೆ ಉಪಯೋಗಿಸಬಹುದಾಗಿದೆ. ಇದನ್ನ ಕಳೆದ ಒಂದು 8 ವರ್ಷಗಳಲ್ಲಿ 1,400 ಅಧಿಕ ಕುಟುಂಬಗಳು ದಾವಣಗೆರೆ ಒಂದು ನಗರದಲ್ಲಿ ಈ ತಂತ್ರಜ್ಞಾನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಭೇಟಿ ಇತ್ತು. ಈ ಒಂದು ತಯಸಿ ಏನು ನಮ್ಮ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ ಆಂದೋಲನ, ಇದರಲ್ಲಿ ಭಾಗವಹಿಸಿ ಈ ಒಂದು ನಗರದಲ್ಲಿ ಆಗುವ ಒಂದು ಪರಿಸರ ಮಾಲಿನ್ಯವನ್ನ ತಡೆಗಟ್ಟಲು ಏನಾದರೂ ವಿಶೇಷ ಕಾರ್ಯಕ್ರಮಗಳು ಏನಾದರೂ ನಡೀತಾವೆ ಸರ್? ನಾವು ವಿಶೇಷ ಕಾರ್ಯಕ್ರಮಗಳ ಒಂದು ಅಡಿಯಲ್ಲಿ ಪ್ರತಿಭವನ್ನ ಎಲ್ಲ ಇಲಾಖೆಗಳ ಜೊತೆಗೂಡಿ ನಾವು ಒಂದು ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಪ್ರಾತ್ಯಕ್ಷಿಕೆಗಳನ್ನ ರೈತರು ನೋಡಿ ಅವುಗಳ ಒಂದು ತಂತ್ರಜ್ಞಾನಗಳನ್ನ ಪಡೆಯಬಹುದು. ಜೊತೆಗೆ ರೈತರು ಬೆಳೆದಂತ ಸಿರಿಧಾನ್ಯಗಳಾಗಿರ್ಬೋದು ಮತ್ತಿತರೆ ಒಂದು ಬೆಳೆದು ಅದರ ಜೊತೆಗೆ ರೈತರಿಗೆ ಪ್ರತಿದಿನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಬಂದು ರೈತರು ಒಳ್ಳೇದು ಸರ್. ಇಲ್ಲೇ ತನಕ ತರಳಬಾಳು ಕೃಷಿ ವಿಜ್ಞಾನದಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮಸ್ಕಾರ ಸರ್. ಇದುವರೆಗೂ ದಾವಣಗೆರೆ ತರಳಬಾಳು ರೈತ ಉಪಯೋಗಿ ಕಾರ್ಯಕ್ರಮಗಳು ಕುರಿತು ದಾವಣಗೆರೆ ಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣಾ ವಿಷಯ ತಜ್ಞರಾದ ಸಿದ್ದೇಶ್. ಏನೇ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ ಅದೇ ಹಾಗೆ? ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರ ಸಂಪರ್ಕಿಸಬೇಕು ಅಂತ ತುಂಬಾ ಸುಲಭ. ಹೇಳ್ತೀನಿ ಕೇಳಿ, ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8780000001 ಅಷ್ಟೇ ಸುಲಭ. ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ, ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 1,609 ರೂಪಾಯಿಗಳು, ಗರಿಷ್ಠ 8,025 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 3,250 ರೂಪಾಯಿಗಳು, ಗರಿಷ್ಠ 6,000 ಕ್ವಿಂಟಲ್ಗೆ ಕನಿಷ್ಠ 150 ರೂಪಾಯಿಗಳು, ಗರಿಷ್ಠ 9,399 ರೂಪಾಯಿಗಳು. ಈ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 44,029 ರೂಪಾಯಿಗಳು, ಗರಿಷ್ಠ 46,000 ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,550 ರೂಪಾಯಿಗಳು, ಗರಿಷ್ಠ 2,298 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ರೂಪಾಯಿಗಳು, ಗರಿಷ್ಠ 2,539 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 2,390 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,190 ರೂಪಾಯಿಗಳು. ಸೂರ್ಯಪಾನ ಕ್ವಿಂಟಲ್ಗೆ ಕನಿಷ್ಠ 4,249 ರೂಪಾಯಿಗಳು, ಗರಿಷ್ಠ 6,203. ಕೇಳಿದಿರಿ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಜನಪದ ಗೀತೆಯನ್ನು. ಸಿಹಿ ಕಹಿ ಸಮವೆಲ್ಲಯಿರೆ ಭಯವಿಯ ಮಲ್ಲಯಿನ ದಯಿರೆ ಭಯವಿಯ ಮಲ್ಲಯಿನ ದಯಿರೆ ಭಯವಿಯ ಮಲ್ಲಯಿನ ದಯ ಜಗ ಏರಿ ಪುಲಿಪೇಟೆ ಗೊರಟ ನಮ್ಮ ಪುಲಿಪೇಟೆ ಗೊರಟ ನಮ್ಮ ಮುಂಡಿ ಬಿಟ್ಟ ಬಾಣದಂತೆ ಹನುಮಪ್ಪ ಸ್ವಾಮಿ.